ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಜಯ ಗೋಪಿಕಾನಂದ ಜಯ ಗೋಪ ಜನವೃಂದ ಜಯ ಸಚ್ಚಿದಾನಂದ ಜಯತು ಗೋವಿಂದ ಜಯ ಗೋಪಿಕಾನಂದ ಜಯ ಗೋಪ ಜನವೃಂದ ಜಯ ಸಚ್ಚಿದಾನಂದ ಜಯತು ಗೋವಿಂದ ನಂದ ಗೋಪಕುಮಾರ ಗೋಪಕುಮಾರ ನವನೀತ ವರ ಜೋರ ಸಿಂಧು ಗಣ್ಯಾ ರಮಣ ಸರಸಿರುಹ ಚರಣ ಜಯತು ಜಯತು ಜಯ ಜಯತು ಜಯತು ಮೊದಲಿಗೆ ಭೂಪ ಕೇಳೈ ತ್ರಿವಿಡ ತಾಳದಲ್ಲಿ ಭೂಪ ಕೇಳೈ ಮೊದಲು ಸಂದ ದ್ವಾಪರ ಯುಗದೊಳಗೆ ರಾಕ್ಷಸ ಭೂಪರಿದ್ದರು ಭೂಮಿ ಗಧಿಕ ಪ್ರತಾಪದಿಂದ ಭೂದೇವಿ ಬ್ರಹ್ಮನ ಬಳಿಗೆ ಹೋಗಿ ಮೊರೆ ಇಡುವ ಸನ್ನಿವೇಶ ಕರುಣಿಸು ಕಮಲ ಸಂಜಾತ ಅಷ್ಟತಾಳದಲ್ಲಿ ಕರುಣಿಸು ಕಮಲ ಸಂಜಾತ ಕರುಣಿಸು ಕಮಲ ಸಂಜಾತ ಅವಧರಿಸಿ ಲಾಲಿ ಪುದೊಂದ ಮಾತ ದುರುಳದಾನವರು ಮಾಡುವ ದುಶ್ಚರಿತ್ರವ ದುರುಳದಾನವರು ಮಾಡುವ ದುಶ್ಚರಿತ್ರ

ಮರುವ ದಿವ್ಯ ಕಸ್ತುರಿ ಎಸೆವ ನಾಮವ ಇಟ್ಟಳು ನೊಸಲಿ ಗಮರುವ ದಿವ್ಯ ಕಸ್ತುರಿ ಎಸೆವ ನಾಮವ ಇಟ್ಟಳು ನೊಸಲಿ ಗಮರುವ ದಿವ್ಯ ಕಸ್ತುರಿ ಎಸೆವ ನಾಮವ ಇಟ್ಟಳು ಹೊಸಗೆ ಮಿಗೆ ರಂಜಿಸುತ್ತ ಬೇಗದೆ ನೊಸಲಿ ಗಮರುವ ದಿವ್ಯ ಕಸ್ತೂರಿ ಎಸೆವ ನಾಮವಿಟ್ಟಳು ಕುಸುಮಾಚರಣೀಯ ಭಾವದೊಳು ಹೊಸಗೆ ಮಿಗೆ ರಂಜಿಸುತ್ತ ಬೇಗದಿಗೆ ಅಸುರ ಭಾವವ ಮರೆಸಿ ನಡುವಿನೊಳೆ ಸೇವ ಸೀರೆಯ ಉಟ್ಟಳು ಏ ಸೇವ ಸೀರೆಯ ಉಟ್ಟಳು ಈಗ ವೀರರಸದ ಎರಡು ಪದ್ಯಗಳು ತ್ವರಿತ ಜಂಪೆ ತಾಳದಲ್ಲಿ ಚೀಕುವರ ಬಿಡು ಸಾಕು ಸಾಕು ಸಾಕು ಚೀಕು

ಕಾರ್ಯಕ್ರಮದ ಮೊದಲಿಗೆ ವಿದ್ಯಾಭೂಷಣ ಹಾಡಿರುವ ವಾದಿರಾಜರ ರಚನೆ. ಬೇಗ ಬಾರೋ ನೀಲ ಮೇಘ ವರ್ಣ, ಬಾರೋ ಬೇಗ ಬಾರೋ ನೀಲ ಮೇಘ ವರ್ಣ, ಬಾರೋ ಬೇಗ ಬಾರೋ ಬೇಲಪುರದ ಚೆನ್ನ, ಬಾರೋ ಬೇಗ ಬಾರೋ ನೀಲ ಮೇಘ ವರ್ಣ, ಬಾರೋ ಬೇಗ ಬಾರೋ ಬೇಲಪುರದ ಚೆನ್ನ. ಇಂದಿರೆ ರಮಣ ಗೋವಿಂದ ಬೇಗ ಬಾರೋ, ಇಂದಿರೆ ರಮಣ ಗೋವಿಂದ ಬೇಗ ಬಾರೋ, ನಂದನ ಕಂದ ಮುಕುಂದ ಬೇಗ ಬಾರೋ, ಇಂದಿರೆ ರಮಣ ಗೋವಿಂದ ಬೇಗ ಬಾರೋ, ನಂದನ ಕಂದ ಮುಕುಂದ ಬೇಗ ಬಾರೋ, ಬಾರೋ ಬೇಗ ಬಾರೋ ನೀಲ ಮೇಘ ವರ್ಣ, ಬಾರೋ ಬೇಗ ಬಾರೋ ಬೇಲಪುರದ ಚೆನ್ನ. ತೀರ ಉದಾರ ಗಂಭೀರ ಬೇಗ ಬಾರೋ, ತೀರ ಉದಾರ ಗಂಭೀರ ಬೇಗ ಬಾರೋ, ಬಾರ ಅಲಂಕಾರ ರಘುವೀರ ಬೇಗ ಬಾರೋ, ಬಾರ ಅಲಂಕಾರ ರಘುವೀರ ಬೇಗ ಬಾರೋ, ವೃದ್ಧ ಅನಿರುದ್ಧ ನಿರವದ್ಯ ಬೇಗ ಬಾರೋ, ವೃದ್ಧ ಅನಿರುದ್ಧ ನಿರವದ್ಯ ಬೇಗ ಬಾರೋ, ಹತ್ತ ನೇರಿದ್ದ ಸುಪ್ರಸಿದ್ಧ ಬೇಗ ಬಾರೋ, ಹತ್ತ ನೇರಿದ್ದ ಸುಪ್ರಸಿದ್ಧ ಬೇಗ ಬಾರೋ, ಬಾರೋ ಬೇಗ ಈಗ ಕೇಳಿ ಕೆಜೆ ಯೇಸುದಾಸ್ ಹಾಡಿರುವ ಪುರಂದರದಾಸರ ರಚನೆ. ಜಗದೋಧಾರನ ಅಡಿಸಿದಳಿಸೋದೆ, ಜಗದೋಧಾರನ ಅಡಿಸಿದಳೆ ಚೋದೆ, ಜಗದೋಧಾರನ ಅಡಿಸಿದಳೆ ಚೋದೆ, ಜಗದೋಧಾರನ ಅಡಿಸಿದಳೆ ಚೋದೆ, ಜಗದೋಧಾರನ ಅಡಿಸಿದಳೆ ಚೋದೆ, ಜಗದೋಧಾರನ ಆಯ ಜಗದೋಧಾರನ ಮಗನೆಂದು ತಿಳಿಯುತ್ತ ಜಗದೋಧಾರನ ಮಗನೆಂದು ತಿಳಿಯುತ್ತ ಜಗದೋಧಾರ